ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ತನಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:30. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550-8550-92 ಅಥವಾ 8550-8550-94ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಿರೀಟ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಅನುರಾಧಾ ಭಟ್, ಸಂಗೀತ ಸಮೀರ್ ಕುಲಕರ್ಣಿ ಅವರದು. ಬತ್ತಾಳೆ ಬತ್ತಾಳೆ, ಹಾರ್ಟ್ ಬೀಟು ಬರ್ತಾಳೆ ಬರ್ತಾಳೆ ಬರ್ತಾಳೆ, ಬೀಟು ಹಾರ್ಟು ಬರ್ತಾಳೆ. ನೀಲ ಮೇಘಶ್ಯಾಮ ಚಿತ್ರದ ಗೀತೆ ಶಂಕರ್ ಶಾನ್ಭಾಗ್ ಹಾಗೂ ಟೆನ್ನಿಸ್ ಕೃಷ್ಣ ಅವರು ಹಾಡಿದ್ದಾರೆ. ಸಂಗೀತ ಪ್ರಶಾಂತ್ ರಾಜ್. ನಲಿತಾಳಯ್ಯ ನಲಿ ನಲಿತಾಳಯ್ಯ, ಮೋಡಿ ಮಾಡಿ ಬಲು ಕಾಡ್ತಾಳಯ್ಯ, ಒಲಿತಾಳಯ್ಯ ನನ್ನ ಒಲಿತಾಳಯ್ಯ, ಇಂದಲ್ಲ ನಾಳೆ ಒಲೆ ಒಲಿತಾಳಯ್ಯ. ಏಳೇಳು ಹೆಜ್ಜೆಲುಟ್ಟೋ ಜೀವದ ನಂಟೋ, ಮೋರೆ ಮೋರ್ ಗಂಟೆಲುಟ್ಟೋ ಬಾಳ ನಂಟೋ, ಚಂದ ಬಲು ಚಂದ ಚಂದ, ಅಂದ ಅಂದ ಅವಳ ಅಂದ ಅಂದ, ನಗುತ್ತಾ ಇದ್ರೆ ಕೋಗಿಲೆ ಹಾಡಿದಂಗೆ, ನಡೀತಾ ಇದ್ರೆ ನವಿಲ ನಾಟ್ಯದಂಗೆ. ಮೋಹಿನಿ ಮನ ಮೋಹಿನಿ, ಭಾಮಿನಿ ನನ್ನ ಭಾಮಿನಿ, ಸಿರಿಯಾಗಿ ಸಿರಿಯಾಗಿ ಮನವತ್ತು ಕೋಳೆ, ಓಲವಾಗು ಚೆಲುವಾಗು ಬಾಳ ಹೊಂಬಾಳೆ. ಹಾರ್ಟ್ ಬೀಟ್ ಬರ್ತಾಳೆ ಬರ್ತಾಳೆ ಬರ್ತಾಳೆ, ಹಾರ್ಟ್ ಬರ್ತಾಳೆ. ಮೋಜು ಮೋಜು ಬಲ್ಲು ಮೋಜು ಮೋಜು, ನೀಲ ಮೇಘ ಕಿರು ನಗೆಯ ಬಿರುದ್ರೆ, ಕಿರು ಬೆರಳಲ್ಲಿ ಜಗವ ಜೈಸಾಬಲ್ಲೆ. ಚೇತನ ನವ ಚೇತನ ಜೀವನ ಸಂಜೀವನ, ಮುಗಿಲಾಗಿ ಕಡಲಾಗಿ ಸುಜೆಯಾಗು ನೀ, ಸವಿಯಾಗಿ ಕವಿಯಾಗಿ ಜೊತೆಯಾಗು ನೀ. ಹಾರ್ಟ್ ಬೀಟ್ ಬರ್ತಾಳೆ ಬರ್ತಾಳೆ ಬರ್ತಾಳೆ, ಬೀಟ್ ಹಾರ್ಟ್ ಬರ್ತಾಳೆ. ನಲಿತಾಳಯ್ಯ ನಲಿ ನಲಿತಾಳಯ್ಯ, ಮೋಡಿ ಮಾಡಿ ಬಲು ಕಾಡ್ತಾಳಯ್ಯ, ಒಲಿತಾಳಯ್ಯ ನಂಗೆ ಒಲಿತಾಳಯ್ಯ, ಇಂದಲ್ಲ ನಾಳೆ ಒಂದೇ ಒಲಿತಾಳಯ್ಯ. ಸಾಗುವರ ದಾರಿಯಲ್ಲಿ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಸಂಗೀತ ಎಸ್ ನಾಗು. ಹುಚ್ಚು ಗುಡುಗುಗಳ ನಡುವೆ ಹನಿ ಹನಿಯಾಗಿ ಭೂತಾಯಿಯ ಮಡಿಲನ್ನು ತಂಪು ಮಾಡುತ್ತಲಿ ಹಳ್ಳ ಕೊಳ್ಳ ತೊರೆ ನೆರೆಯಾಗಿ ತಿರುಗಿ ನೋಡದೆ ಮುನ್ನುಗ್ಗುವುದೇ ನನ್ನ ಗುರಿ ಎನ್ನುತ್ತ ಸಾಗುತ್ತಿದೆ ಸಾಗರದೆಡೆಗೆ ನದಿಗಳ ಪಯಣ ಸಾಗುತ್ತಿದೆ ಸಾಗರದೆಡೆಗೆ ನದಿಗಳ ಪಯಣ ಪಡೆಯುವ ಹಂಬಲದಿ ಆಕಾಶಕ್ಕೆ ಮೈಯ ಚಾಚಿ ಸೂರ್ಯನ ತಾಪದ ಜೊತೆಗೆ ಮತ್ತೆ ಮೂಡದತ್ತ ಪಯಣ ಸಾಗುತ್ತಿದೆ ಸಾಗರದೆಡೆಗೆ ನದಿಗಳ ಪಯಣ ಸಾಗುತ್ತಿದೆ ಸಾಗರದೆಡೆಗೆ ನದಿಗಳ ಪಯಣ ಗುಡ್ಡಗಳ ನಡುವೆ ಆಲಾಪದ ಏರಿಳಿತದರಿ ಒಮ್ಮೆ ಧುಮ್ಮಿಕ್ಕಿ ಒಮ್ಮೆ ಬೋದರೆದು ಯುವರಾಜ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ರಮಣ ಗೋಕುಲ ಹಾಗೂ ನಂದಿತಾ.

ನೀನೆ ನೀಡೊಂದು ಗೂಡು ಪಂತಿಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂದಿತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿ ಅಂಬಾರಿ ಹಳ್ಳಿಯಲ್ಲೂ ನಮ್ಮ ಲವ್ವಿನ್ ಗುಲ್ಲೇ ಗುಲ್ಲು ಹದಿಲು ಬೀದಿಯಲ್ಲೂ ನಮ್ಮ ಲವ್ವಿನ್ ಗುಲ್ಲೇ ಗುಲ್ಲು ಡಬ್ಬಲ್ಲಿ ನಾವೆಲ್ಲ ಬೊಂದೆ ಬೊಂದೆ ಬೊಂದೆ ಬೊಂದೆ ಲವಕುಶ ಕೈಂದರು ಚಿತ್ರ ನೀಡಿದ್ದಾರೆ. ನಂದಿತಾ ಹಾಗೂ ಚೈತ್ರ, ಹೇಮಂತ್ ಹಾಗೂ ಚೇತನ್. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೇ,